ಕೊನೆಯ ದಿನಾಂಕವಾಗಿರುತ್ತದೆ. ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ, ಭತ್ತ ನೀರಾವರಿ ಮತ್ತು ಸೂರ್ಯಕಾಂತಿ ನೀರಾವರಿ ಬೆಳೆಗಳಿಗೆ ಈ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28 ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿಬಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನಾ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಯು ಅದಿತಿ, ಹಲೋ ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಅದಿತಿ, ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಇವತ್ ನಮ್ಮ ಕಾರ್ಯಕ್ರಮದಲ್ಲಿ ಮೂರು ಸೆಗ್ಮೆಂಟ್, ಫಸ್ಟ್ ಒನ್ ವಿಮೆನ್ ಎಂಪವರ್ಮೆಂಟ್, ಸೆಕೆಂಡ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀವಿ, ಥರ್ಡ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಚೇಂಜ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಬ್ರು ಗೆಸ್ಟ್ ಕೂಡ ಬಂದಿದ್ದಾರೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ ಚಿಕ್ಕ ಹಾಡ್ ಕೇಳ್ಕೊಂಬರನ್ವಾ? ಫಸ್ಟ್ ಸೆಗ್ಮೆಂಟ್ ನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೇ ಸೆಗ್ಮೆಂಟ್ ವಿಮೆನ್ ಎಂಪವರ್ಮೆಂಟ್. ವಿಮೆನ್ ಎಂಪವರ್ಮೆಂಟ್, ನಮ್ಮ ದೇಶದಲ್ಲಿ ವಿಮೆನ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದೆ. ಆ ಇಬ್ರು ಮಹಿಳೆಯರು, ಒಂದು ದೇವಸ್ಥಾನದಲ್ಲಿರೋ ದೇವಿ, ಇನ್ನೊಂದು ಆಫೀಸ್ ಅಲ್ಲಿರೋ ಹೈಯರ್ ಪೊಸಿಷನ್ ಲೇಡಿ. ಅದೇ ಬೇಜಾರ್ ಕೊಡೋ ಸಂಗತಿ ಕಣ್ರಿ. ದೇವಸ್ಥಾನಕ್ಕೆ ಹೋಗಿ ಎಷ್ಟೋ ದೇವಿಗಳಿಗೆ ನಮಸ್ಕಾರ ಮಾಡ್ತೀವಿ, ಕೈ ಮುಗಿತೀವಿ, ಅರ್ಕೆ ಒತ್ತುತ್ತೀವಿ, ಭಯ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಆಫೀಸ್ ಅಲ್ಲಿ ಬಂದ್ರೆ ಹೈಯರ್ ಪೊಸಿಷನ್ ಅಲ್ಲಿರೋ ಲೇಡಿನ ನೋಡಿ ಭಯದಿಂದ ಕೆಲಸ ಮಾಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ. ಆದ್ರೆ ಮನೇಲಿ ಬಂದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಯಾಕೋ ನಾವು ಕಮ್ಮಿ ರೆಸ್ಪೆಕ್ಟ್ ಕೊಡ್ತಿದೀವಿ ಅನ್ಸುತ್ತೆ. ಅವ್ರ ಪಡೋ ಕಷ್ಟಕ್ಕೆ ನಾವು ಕೊಡೋ ರೆಸ್ಪೆಕ್ಟ್ ತುಂಬಾ ಕಮ್ಮಿ ಇದೆ. ದೇಶದಲ್ಲಿ ಬರೀ ಹೈಯರ್ ಪೊಸಿಷನ್ ಅಲ್ಲಿರೋ ಅಥವಾ ಏನೋ ಅಚೀವ್ ಮಾಡಿರೋ ಹೆಣ್ಮಕ್ಳು ಮಾತ್ರ ರೆಸ್ಪೆಕ್ಟ್ ನ ಡಿಸರ್ವ್ ಮಾಡ್ತಾರೆ ಅಂತ ಅಲ್ಲ ಕಣ್ರಿ. ಎಲ್ಲಾ ಹೆಣ್ಮಕ್ಳು ಯಾವ್ದೋ ಒಂದ್ ರೀತಿ ಕಷ್ಟ ಪಡ್ತಿದ್ದಾರೆ. ಬರೀ ಮನೇಲಿರ್ತಾರೆ, ಕೆಲಸ ಮಾಡ್ತಾರೆ, ಹೊರಗಡೆ ದುಡಿಯಲ್ಲ ಅಂತ ಅಲ್ಲ, ಮನೇಲಿ ನಮಗೋಸ್ಕರ ತುಂಬಾ ಕೆಲಸ ಮಾಡಿರ್ತಾರೆ, ಆದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ. ಮತ್ತೆ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಒಂದು ನೆನಪಾಗೋ ವರ್ಡ್ ಏನಂದ್ರೆ ಫೆಮಿನಿಸಂ. ನನ್ನ ಪ್ರಕಾರ ಫೆಮಿನಿಸಂ ಅಂದ್ರೆ ಮಹಿಳೆಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು ಅಥವಾ ಸ್ಪೆಷಲ್ ಪೊಸಿಷನ್ ಕೊಡ್ಬೇಕು ಅಂತ ಏನಿಲ್ಲ. ಮೆನ್ನಿಗೆ ಏನ್ ಅವ್ರು ಮಾಡೋ ಕೆಲಸಕ್ಕೆ ಯಾವ ಪೊಸಿಷನ್ ಸಿಗ್ತಿದನೋ, ರೆಸ್ಪೆಕ್ಟ್ ಸಿಗ್ತಿದನೋ, ಸ್ಟೇಟಸ್ ಸಿಗ್ತಿದನೋ, ಅದೇ ರೆಸ್ಪೆಕ್ಟ್ ಮಹಿಳೆ ಮಾಡೋ ಕೆಲಸಕ್ಕೆ ಅವಳು ಪಡೋ ಕಷ್ಟಕ್ಕೆ ಸೇಮ್ ರೆಸ್ಪೆಕ್ಟ್ ಸಿಕ್ಕರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದೇನಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೇ ಫೀಲ್ಡ್ ತಗೊಳ್ಳಿ, ನಮ್ ದೇಶದಲ್ಲಿ ವಿಮೆನ್ಗೋಸ್ಕರ ಒಂದು ರಿಸರ್ವೇಶನ್ ಇಟ್ಬಿಟ್ಟಿದ್ದಾರೆ ಜಾಬ್ಗೆ. ಯಾವ್ದೇ ಫೀಲ್ಡ್ ತಗೊಳ್ಳಿ, ನನಗೇನ್ ಅನ್ಸುತ್ತೆ ಅಂದ್ರೆ ಆ ಫೀಲ್ಡ್ ಅಲ್ಲಿ ವಿಮೆನ್ಗೆ ರಿಸರ್ವೇಶನ್ ಇದೆ ಅಂತ ಅವ್ರಿಗೆ ಆ ಜಾಬ್ ಸಿಗೋದಲ್ಲ. ಎಲ್ಲಾ ಮಹಿಳೆಯನ್ನು ಆ ಜಾಬ್ಗೆ ಕೆಪಾಸಿಟಿ ಇರೋ ತರ ನಾವು ಬೆಳೆಸ್ಬೇಕು. ಅವ್ರಂಗ್ ಬೆಳಿಬೇಕು ಅಂದ್ರೆ ಫ್ಯಾಮಿಲಿಯಿಂದಾನೆ, ಮನೆಯಿಂದ ಅವ್ರಿಗೆ ಸಿಗೋ ಸಪೋರ್ಟ್ ಜಾಸ್ತಿ ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಈಗ ನಾವು ಮನೆಯಲ್ಲಿ ಬರೀ ಹೆಣ್ಮಕ್ಳಿದ್ದಾರೆ, ಮಗಳಿದ್ದಾಳೆ ಅಂದ್ರೆ ಒಂದ್ ಸಿಲಿಂಡರ್ ಕೂಡ ಎತ್ತಕ್ಕೆ ಬಿಡಲ್ಲ. ಬೇಡ, ನೀನಕ್ಕೆ ಸಿಲಿಂಡರ್ ಎತ್ತುತ್ತೀಯ, ನಿನ್ ಕೈಯಲ್ಲಿ ಆಗಲ್ಲ, ಕೆಳಗಾಕದ್ನ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ವಿಮೆನ್ಗೆ ತುಂಬಾ ಕಮ್ಮಿ ಸಪೋರ್ಟ್ ಸಿಗ್ತಿದೆ, ಮೋಟಿವೇಶನ್ ಸಿಗ್ತಿದೆ. ವಿಮೆನ್ ಅಂದ್ರೆ ಬರೀ ಮನೆ ಕೆಲಸ ಮಾಡಿರ್ಬೇಕು, ಕಸ ಗುಡಿಸ್ಬೇಕು, ಅಡಿಗೆ ಮಾಡ್ಬೇಕು, ಗಂಡನ್ ಚೆನ್ನಾಗಿ ನೋಡ್ಕೊಬೇಕು, ಮನೆ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದನ್ನ ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಯಾವ ಫೀಲ್ಡ್ ಅಲ್ಲಿ ವಿಮೆನ್ ಕಮ್ಮಿ ಇದಾರೆ ಹೇಳ್ರಿ? ಸ್ಪೋರ್ಟ್ಸ್ ಅಲ್ಲಿ ಬೆಳೀತಿದ್ದಾರೆ, ಪೊಲಿಟಿಕ್ಸ್ ಅಲ್ಲಿ ಬೆಳೀತಿದ್ದಾರೆ, ಎಜುಕೇಶನ್ ಅಲ್ಲಿ ಬೆಳೀತಿದ್ದಾರೆ, ಜಾಬ್, ಇವ್ ಏನೇ ಕೆಲಸ ಕೊಟ್ರು ಹೆಣ್ಮಕ್ಳು ಅದರಲ್ಲಿ ಕಮ್ಮಿ ಅಂತ ತೋರಿಸಿಲ್ಲ. ಬಟ್ ಕೊಡೋ ಸಪೋರ್ಟು ಮತ್ತೆ ಕೊಡೋ ಆಪರ್ಚುನಿಟೀಸ್ ಕಮ್ಮಿ ಆಗ್ತಿದೆ ಅಷ್ಟೇ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಸಾರಂಗೆ ಮೋಹಕ ಮದರಂಗೆ ವರ್ಷಗಳಿಂದ ನಡೆದಿರೋ ಒಂದ್ ಸಣ್ಣ ಇನ್ಸಿಡೆಂಟ್ ತಗೊಂಬೇಕಂದ್ರೆ, ನಮಗೆಲ್ಲರಿಗೂ ಗೊತ್ತಿರೋ ಸುಧಾಮೂರ್ತಿ ಅವರು ಟೆಲಿಕೋ ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿರ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ. ಸೆಲೆಕ್ಟ್ ಆದ್ರೂ ಕೂಡ ಅವರಿಗೆ ಆಫರ್ ಲೆಟರ್ ಬಂದಿರಲ್ಲ. ಅವರು ಮಹಿಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಿಳೆಯರಿಗೆ ಬರೀ ಸಾಫ್ಟ್ ವರ್ಕ್ ಅಷ್ಟೇ ಮಾಡಕ್ ಬರುತ್ತೆ, ಅಲ್ಲಿರೋ ಮೆಕ್ಯಾನಿಸಮ್ ಆಗಿರ್ಬೋದು, ಮೆಷಿನ್ಸ್ ಆಗಿರ್ಬೋದು, ಅವನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಇಂದ ಅವರಿಗೆ ಆಫರ್ ಲೆಟರ್ ಬಂದಿರಲಿಲ್ಲ. ಸೊ ಸುಧಾಮೂರ್ತಿ ಅವರು ಕಂಪನಿ ಹೆಡ್ಗೆ ಲೆಟರ್ ಬರ್ದಾದ್ಮೇಲೆ, ನನ್ನ ಯಾಕೆ ನೀವು ತಗೊಂತಿಲ್ಲ, ನನಗೆ ಆ ಕೆಪಾಸಿಟಿ ಇದೆ ಅಂತ ಲೆಟರ್ ಬರ್ದ ಆದ್ಮೇಲೆ ಅವರಿಗೆ ಆಫರ್ ಲೆಟರ್ ಬರುತ್ತೆ. ಈ ಇನ್ಸಿಡೆಂಟ್ ನಡೆದು ತುಂಬಾ ವರ್ಷಗಳು ಆಗಿರ್ಬೋದು, ಬಟ್ ಅದೇ ಮೈಂಡ್ ಸೆಟ್ ಇನ್ನೂ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಯಾವ್ದೋ ಒಂಥರ ಬೇರೆ ವಿಷಯಕ್ಕಾಗಿರ್ಬೋದು ಅಥವಾ ಬೇರೆ ರೀತಿಲಾಗಿರ್ಬೋದು ಈ ಮೈಂಡ್ ಸೆಟ್ ನಡೀತಾನೆ ಇದೆ. ಇತ್ತೀಚೆಗೆ ಮಹಿಳೆಯರು ಎಲ್ಲ ಫೀಲ್ಡ್ ಅಲ್ಲೂ ಕೆಲಸ ಮಾಡ್ತಿದ್ದಾರೆ, ಬಟ್ ಅಲ್ಲಿ ಆಗೋ ಹರಾಸ್ಮೆಂಟ್ ಕೂಡ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಹರಾಸ್ಮೆಂಟ್ ಕೂಡ ಆಗ್ತಿದೆ ಹೊರಗಡೆ ಆಫೀಸ್ ಅಲ್ಲಿ ಆಗಿರ್ಬೋದು, ಸುಸ್ತಾಗಿ ಮನೆಗ್ ಬಂದ್ರೆ ಮನೇಲಿ ಆಗೋ ಹರಾಸ್ಮೆಂಟ್ ಕೂಡ ಆಗಿರ್ಬೋದು. ಮಹಿಳೆಯರು ಹೊರಗಡೆನೂ ಕೆಲಸ ಮಾಡ್ಬೇಕು, ಮತ್ತೆ ಮನೆಗ್ ಬಂದು ರೆಸ್ಟ್ ತಗೋಣೋ ಥಾಟ್ ಕೂಡ ಅವ್ರಿಗೆ ಬರಲ್ಲ. ಎಷ್ಟೇ ಕಷ್ಟ ಆಗಿದ್ರು, ಎಷ್ಟೇ ಸುಸ್ತಾಗಿದ್ರು, ತಮ್ಮ ಮನೆಯವ್ರಿಗೋಸ್ಕರ, ತಮ್ಮವರಿಗೋಸ್ಕರ, ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಆದ್ರೆ ಅವ್ರಿಗೆ ಸಿಗೋ ರೆಸ್ಪೆಕ್ಟ್ ಏನು ಅಂದ್ರೆ ಏನು ರೆಸ್ಪೆಕ್ಟ್ ಸಿಗ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಕೂಡ ಮದ್ವೆ ಆಗಿ 30 ವರ್ಷ ಆದ್ರೂ ಕೂಡ ಒಂದು ಹೆಣ್ಣು ತನ್ನ ಮನಸ್ಸಲ್ಲಿರೋ ಅಭಿಪ್ರಾಯನ, ತನ್ನ ಮನಸ್ಸಲ್ಲಿರೋ ಥಾಟ್ ನ ಹೇಳ್ಕೊಳಕ್ಕೆ ಭಯ ಪಡ್ತಿದ್ದಾಳೆ. ಅದನ್ನ ಯಾರು ಕೂಡ ಒಪ್ಕೊಳಕ್ ರೆಡಿ ಇಲ್ಲ. ಯಾರ ಮನ್ಸಿಗೂ ಯಾಕೆ ಹೋಗ್ತಿಲ್ಲ, ಅದು ಸರಿ ಇರ್ಬೋದು ಅಂತ ಯಾಕೆ ನಾವ್ ಯಾರು ಯೋಚನೆ ಮಾಡಲ್ಲ? ಈ ತರ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ದಾವಣಗೆರೆಯಿಂದ ಒಬ್ರು ಯಂಗ್ ಲೇಡಿ ಗೌರಿ ಅವರು ಬಂದಿದ್ದಾರೆ. ಅವರ ಅನಿಸಿಕೆ ಏನಂತ ಕೇಳೋಣ ಬನ್ನಿ. ಥ್ಯಾಂಕ್ ಯು ಅದಿತಿ. ನಮಸ್ತೆ ಎಲ್ಲರಿಗೂ, ನಾನ್ ಗೌರಿ. ನಾನೀಗ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಆಗಿದೆ. ನಮ್ಮ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಗೆ ಈಕ್ವಲ್ ಆಪರ್ಚುನಿಟಿ ಸಿಗ್ಬೇಕು. ಮೆನ್ ಎಂಪವರ್ಮೆಂಟ್ ಅಂತ ಯಾವತ್ತಾದ್ರೂ ಡಿಸ್ಕಸ್ ಮಾಡಿರೋದ್ ನೋಡಿದಿರಾ? ಇಲ್ಲ. ವಿಮೆನ್ ಎಂಪವರ್ಮೆಂಟ್ ಅಂತ ಎಷ್ಟು ಕಾಲದಿಂದ ಡಿಸ್ಕಷನ್ ಆಗ್ತಾನೆ ಇದೆ, ಇವತ್ತು ಕೂಡ ನಮ್ ಡಿಸ್ಕಷನ್ ಏನಲ್ಲಿರೋದು ವಿಮೆನ್ ಎಂಪವರ್ಮೆಂಟ್. ಅದು ಯಾವಾಗ್ಲೂ ಡಿಸ್ಕಷನ್ ಅಲ್ಲೇ ಇದೆ ಹೊರತು ಕಾರ್ಯರೂಪಕ್ಕೆ ಇನ್ನ ಬರ್ತಾ ಇಲ್ಲ. ಮೆನ್ ಎಂಪವರ್ಮೆಂಟ್ ಅಂತ ಯಾಕೆ ಡಿಸ್ಕಸ್ ಆಗ್ತಾ ಇಲ್ಲ? ಬಿಕಾಸ್ ಪುರುಷರಿಗೆ ಸಿಗ್ಬೇಕಾಗಿರೋ ಸೌಲಭ್ಯಗಳು ಮತ್ತೆ ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿದೆ. ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಏನು? ಗರ್ಲ್ಸ್ ಗೆ ಎಜುಕೇಶನ್ ಕೊಡೋದು ಅಷ್ಟೇನ ವಿಮೆನ್ ಎಂಪವರ್ಮೆಂಟ್? ಅವರಿಗೆ ಅವ್ರದೇ ಆದ ಡಿಸಿಷನ್ ತಗೊಳಕ್ಕೆ ಅವ್ರದೇ ಆದ ಪಾಯಿಂಟ್ಸ್ ನ ಇಟ್ಟಾಗ ಸಮಾಜದಲ್ಲಿ ಅದನ್ನ ರೆಸ್ಪೆಕ್ಟ್ ಮಾಡಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ನಾನು ಹೇಳಲ್ಲ. ಬಿಕಾಸ್ ಎಲ್ಲರಿಗೂ ಅವ್ರದೇ ಆದ ಪಾಯಿಂಟ್ಸ್ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಒಂದು ಮಹಿಳೆ ಅವಳ ಪಾಯಿಂಟ್ ನ ಇಟ್ಟಾಗ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಒಂದು ಮನೆಯಲ್ಲಿ ಪುರುಷ ಮನೆಯನ್ನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವನ ಡಿಸಿಷನ್ ನ ಯಾವ ತರ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೋ ಹಂಗೆ ಮಹಿಳೆ ಒಂದ್ ಡಿಸಿಷನ್ ತಗೊಂಡ್ರೆ ಅದನ್ನ ಅಕ್ಸೆಪ್ಟ್ ಮಾಡೋ ಪರಿಸ್ಥಿತಿ ನಮ್ ಸಮಾಜಕ್ಕೆ ಬರ್ಬೇಕು. ಮಹಿಳೆ ಈಗೇನ್ ಕಮ್ಮಿ ಇಲ್ಲ, ಎಲ್ಲಾ ಕಡೆ ಹೊರಗಡೆ ಹೋಗಿ ದುಡ್ದು ಬರ್ತಾಳೆ ಗಂಡಸರ ಹಾಗೆ. ಮನೆಯಲ್ಲಿ ಬಂದು ಮಕ್ಕಳಿಗೋಸ್ಕರ ಅವ್ರ ಗಂಡಂಗೋಸ್ಕರ ಹಾಗೆ ದುಡಿತಾಳೆ. ಆದ್ರೆ ಸಿಗ್ಬೇಕಾಗಿರುವ ಅಪ್ರಿಸಿಯೇಷನ್ ಇನ್ನು ಕಂಡ್ ಬಂದಿಲ್ಲ. ಆ ಅಪ್ರಿಸಿಯೇಷನ್ ಮಾಡೋ ಗುಣ ಎಲ್ಲರಲ್ಲೂ ಇನ್ನ ಮೂಡ್ ಬಂದಿಲ್ಲ. ಇವಾಗ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದ್ರೆ ಮೂವೀಸ್. ಮೂವಿ ಅಲ್ಲೇ ತಗೊಳ್ಳಿ, ಯಾವಾಗ್ಲೂ ಮೇಲ್ ಓರಿಯೆಂಟೆಡ್ ಮೂವೀಸ್ ಗೆ ಸಿಗುವ ಆಪರ್ಚುನಿಟಿ ಆಗ್ಲಿ ಪಾಪ್ಯುಲಾರಿಟಿ ಆಗ್ಲಿ ಫಿಮೇಲ್ ಓರಿಯೆಂಟೆಡ್ ಮೂವೀಸ್ ಗೆ ಸಿಗಲ್ಲ. ಅದು ಬಿಡಿ, ಯಾವಾಗ್ಲೂ ನಮಗೆ ಕೇಳೋ ಮಾತು ಹೀರೋ ಕಟೌಟ್ ಅಷ್ಟುದ್ದ ಹಾಕಿದ್ರು, ಹೀರೋ ಕಟೌಟ್ ಇಷ್ಟ ಉದ್ದದಿತ್ತು ಅಂತ. ಯಾವತ್ತಾದ್ರೂ ಹೀರೋಯಿನ್ ಕಟೌಟ್ ಇಷ್ಟುದ್ದ ಇತ್ತು ಅಂತ ಕೇಳಿ ಬಂದಿದೆನಾ? ಫಿಮೇಲ್ ಲೀಡ್ ಫಿಲಿಮ್ಸ್ ಆಗಿದ್ರು ಹೀರೋಯಿನ್ ಕಟೌಟ್ ಇಷ್ಟು ದೊಡ್ಡದ ಹಾಕಿದ್ರು ಅಂತ ಎಲ್ಲೂ ಮಾತಾಡಿಲ್ಲ. ಹಾಗೆ ಮಹಿಳೆಯರು ಎಲ್ಲಾ ಫೀಲ್ಡ್ ಅಲ್ಲೂ ಅವ್ರದ್ದು ಟ್ಯಾಲೆಂಟ್ ನ ಸ್ಕಿಲ್ಸ್ ನ ಪ್ರೆಸೆಂಟ್ ಮಾಡ್ತಾ ಇದ್ರು, ಅವ್ರಿಗೆ ಅಪ್ರಿಸಿಯೇಷನ್ ಆಗ್ಲಿ ರೆಸ್ಪೆಕ್ಟ್ ಆಗ್ಲಿ ಸಿಗ್ತಾ ಇಲ್ಲ. ನಮ್ ಇಂಡಿಯಾದಲ್ಲಿ ಎಷ್ಟು ದೇವತೆಗಳನ್ನ ನಾವು ಪೂಜಿಸ್ತೀವಿ, ಆದ್ರೆ ಸಮಾಜದಲ್ಲಿ ನಾವು ಹೆಣ್ಮಕ್ಳನ್ನ ಹಾಗೆ ಒಂದು ರೆಸ್ಪೆಕ್ಟ್ ಇಂದ ನೋಡ್ತೀವಾ? ಇಲ್ಲ. ಇವಾಗ ಹೊರಗಡೆ ಹೋಗಿ ದುಡಿತಿರೋ ಹೆಣ್ಮಕ್ಳಿಗೆ ಆಗ್ಲಿ ಮನೇಲಿರೋ ಹೆಣ್ಮಕ್ಳಿಗೆ ಆಗ್ಲಿ ಫಿಸಿಕಲ್ ಹರಾಸ್ಮೆಂಟ್ ಜೊತೆ ಮೆಂಟಲಿ ತುಂಬಾ ವೈಲೆನ್ಸ್ ಆಗ್ತಾ ಇದೆ. ಮೂರಲ್ಲಿ ಒಂದು ಮಹಿಳೆಗಾದ್ರು ಅವ್ರ ಲೈಫ್ ಅಲ್ಲಿ ಒಂದಲ್ಲ ಒಂದ್ಸಲ ಮೆಂಟಲ್ ಆರ್ ಫಿಸಿಕಲ್ ವೈಲೆನ್ಸ್ ಕಂಡು ಬಂದಿದೆ. ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿ ಮಹಿಳೆಯರು ಅಂತ ವಿಶೇಷವಾಗಿ ನೋಡೋದ್ ಬೇಡ, ಪುರುಷರನ್ನ ಹೇಗ್ ಕಾಣ್ತಾರೋ ಹಾಗೆ ನಮ್ಮನ್ನು ಈಕ್ವಲ್ ಆಗಿ ನೋಡಿದ್ರೆ ಅಷ್ಟೇನ ಸಾಕು ನಮಗೆ. ಥ್ಯಾಂಕ್ ಯು ಗೌರಿ, ನಿಮ್ಮ ರೆಸ್ಪೆಕ್ಟ್ಫುಲ್ ಒಪಿನಿಯನ್ ಮತ್ತೆ ಥಾಟ್ ನ ಕೇಳಿ ತುಂಬಾ ಖುಷಿ ಆಯ್ತು. ಹೌದಲ್ವಾ ಸ್ನೇಹಿತರೆ, ಅವ್ರು ಹೇಳಿದ್ದು ಎಷ್ಟು ನಿಜ, ಎಷ್ಟು ಥಾಟ್ಫುಲ್ ಆಗಿತ್ತು. ಮೂವೀಸ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ನಾವು ವಿಮೆನ್ನಿಗೆ ಕೊಡೋ ರೆಸ್ಪೆಕ್ಟ್ ಅವ್ರಿಗೆ ಕೊಡೋ ಪಾಪ್ಯುಲಾರಿಟಿ ವಿಮೆನ್ಗೆ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ವೆಲ್ಫೇರ್ ಪ್ರೋಗ್ರಾಮ್ಸ್ ನ ತಂದಿದೆ. ಒಂದೆರಡು ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂದ್ರೆ ನಮಗೆಲ್ಲ ಪರಿಚಯ ಇರೋ ಒಂದು ವೆಲ್ಫೇರ್ ಪ್ರೋಗ್ರಾಮ್ ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್. ಇದು 2015 ಅಲ್ಲಿ ಬಂತು. ವಿಮೆನ್ ಎಜುಕೇಶನ್ ಬಗ್ಗೆ ಅಂದ್ರೆ 14 ಇಯರ್ಸ್ ತನಕ ಕಂಪಲ್ಸರಿ ಎಜುಕೇಶನ್ ಆಗಿರ್ಬೋದು ಅಥವಾ ಭ್ರೂಣ ಹತ್ಯೆ ಮಹಾಪಾಪ ಅನ್ನೋ ಸೆಕ್ಸ್ ಡಿಟರ್ಮಿನೇಷನ್ ಏನಿದೆ ಅಲ್ಲ ಅದನ್ನ ತೆಗ್ದಿರ್ಬೋದು, ಅದೆಲ್ಲ ನಮಗ್ ಗೊತ್ತಿದೆ. ಆದ್ರೆ ಎಷ್ಟೊಂದ್ ಜನ ಅದನ್ನ ಫಾಲೋ ಮಾಡ್ತಿಲ್ಲ, ಅದನ್ನ ಯೂಸ್ಫುಲ್ ಆಗಿ ತಗೊಂತಿಲ್ಲ. ಈಗಲೂ ಕೂಡ ಇಲ್ಲಿಗಲ್ ಆಗಿ ಫಿಮೇಲ್ ಚೈಲ್ಡ್ ನ ಅಬಾರ್ಟ್ ಮಾಡೋದಾಗಿರ್ಬೋದು ನಾವು ನೋಡ್ಬೋದು. ಇನ್ನೊಂದು ಹೇಳ್ಬೇಕು ಅಂದ್ರೆ ಒನ್ ಸ್ಟಾಪ್ ಸೆಂಟರ್ಸ್ ಸ್ಕೀಮ್, ಇದು ನಿರ್ಭಯ ಫಂಡ್ ಇಂದ ಬಂದಿರೋದಾಗಿದೆ. ಯಾವುದೇ ಅಟ್ಯಾಕ್ಸ್ ಆಗಿರ್ಬೋದು, ಆಸಿಡ್ ಅಟ್ಯಾಕ್ಸ್ ಆಗಿರ್ಬೋದು, ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿರ್ಬೋದು, ಈ ತರ ಯಾವುದೇ ಪ್ರಾಬ್ಲಮ್ಸ್ ನ ವಿಮೆನ್ ಫೇಸ್ ಮಾಡ್ತಿದ್ರು 24/7 ಯಾವಾಗಾದ್ರೂ ಹೊರಗಿದ್ದಾಗ ನೈಟ್ ಎಲ್ಲರೂ ಹೊರಗೋದಾಗ ವಿಮೆನ್ಗೆ ಏನೋ ಒಂದ್ ಇನ್ಸೆಕ್ಯೂರಿಟಿ ಕಾಡ್ತಿದೆ, ಯಾರೋ ನಮ್ನ ಫಾಲೋ ಮಾಡ್ತಿರೋ, ಏನೇ ಪ್ರಾಬ್ಲಮ್ಸ್ ಆಗಿರ್ಬೋದು 181ಗೆ ಕಾಲ್ ಮಾಡಿದ್ರೆ ಸಾಕು, ತಕ್ಷಣ ನಮ್ಮ ಹೆಲ್ಪಿಗೆ ಪೊಲೀಸ್ ಅಥವಾ ಯಾವುದೇ ಫೋರ್ಸ್ ಆಗಿರ್ಲಿ ನಮ್ಮ ಹೆಲ್ಪಿಗೆ ಇರ್ತಾರೆ. ಸೊ ಈ ತರ ತುಂಬಾ ವೆಲ್ಫೇರ್ಸ್ ಗೌರ್ಮೆಂಟ್ ನಮಗ್ ಮಾಡಿದೆ, ಆದ್ರೆ ನಾವ್ ಅದನ್ನ ಅಡ್ವಾಂಟೇಜ್ ಮಾಡ್ಕೊಂತಿಲ್ಲ. ಅದರಿಂದ ಎಷ್ಟೊಂದ್ ಜನಕ್ಕೆ, ಎಷ್ಟೋ ಮಹಿಳೆಯರಿಗೆ ಇದು ತಲುಪ್ತಾನೆ ಇಲ್ಲ. ಇದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನೀವು ಕೇಳ್ತಾ ಇದ್ದೀರಾ ಏರ್ನೆಸ್ ಕಾರ್ಯಕ್ರಮ. ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಬರೋಣ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ನಮ್ ಗವರ್ಮೆಂಟ್ ಅವರು ಅಡಾಪ್ಟ್ ಮಾಡಿರೋ ಇನ್ನೊಂದು ಸ್ಪೆಷಲ್ ವೆಲ್ಫೇರ್ ಸ್ಕೀಮ್ ಏನು ಅಂದ್ರೆ ಹೆಣ್ಮಕ್ಳಿಗೋಸ್ಕರ ಸುಕನ್ಯಾ ಸಮೃದ್ಧಿ ಯೋಜನಾ. ಇದು ಏನಪ್ಪ ಅಂದ್ರೆ, ಯಾವುದೇ ಹೆಣ್ಣಾಗಿರ್ಬೋದು ಹುಟ್ಟಿನಿಂದ ಅವಳು ಹುಟ್ಟಿದಿಂದ ಹಿಡಿದು 18 ಇಯರ್ಸ್ ತನಕ ನಾವು ಪೋಸ್ಟ್ ಆಫೀಸ್ ಅಲ್ಲಿ ನಾವು ಹಣ ಕಟ್ತಾ ಹೋದ್ರೆ, ಅವ್ರಿಗೆ 18 ಇಯರ್ಸ್ ಆದ್ಮೇಲೆ ಅವಳ ವೆಲ್ಫೇರ್ಗೆ, ಅವಳ ಎಜುಕೇಶನ್ ಆಗಿರ್ಬೋದು ಅಥವಾ ಅವಳ ಫ್ಯೂಚರ್ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಆ ದುಡ್ಡು ಅವಳ ಕೈಗೆ ಬರೋ ಅಂತ ಒಂದು ವೆಲ್ಫೇರ್ ಪ್ರೋಗ್ರಾಮ್ ಇದೆ. ಈ ತರ ತುಂಬಾ ವೆಲ್ಫೇರ್ ಪ್ರೋಗ್ರಾಮ್ಸ್ ನಮ್ ಗವರ್ಮೆಂಟ್ ಕೊಡ್ತಾ ಇದೆ, ಎಷ್ಟೋ ಹೆಲ್ಪ್ ಗಳು ಮಾಡ್ತಾ ಇದಾರೆ. ಮಹಿಳೆಯರಿಗೋಸ್ಕರ ಥಾಟ್ಫುಲ್ ಪ್ರೊಸೆಸ್ ನ ಗವರ್ಮೆಂಟ್ ನಡೆಸ್ತಿದೆ, ಆದ್ರೆ ನಾವೇ ಎಲ್ಲೋ ಅದನ್ನ ಯೂಸ್ ಮಾಡ್ಕೊಂತಿಲ್ಲ. ನಮ್ ಕಿವಿಗೆ ಅದು ಬಿದ್ರು ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಿದೀವಿ ಅನ್ನೋದು ನಮ್ಮ ಅನಿಸಿಕೆ. ಸೊ ಇವತ್ತಿನ ಕಾರ್ಯಕ್ರಮ ಆ ಎಲ್ಲಾ ಪ್ರೋಗ್ರಾಮ್ಸ್ನು ಆ ಎಲ್ಲಾ ಥಾಟ್ಸ್ನು ನಾವ್ ಯೂಸ್ ಮಾಡ್ಕೊಂಡು ಹೆಣ್ಮಕ್ಳಿಗೆ ಅದು ಹೆಲ್ಪ್ ಆಗೋ ತರ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಈ ಪ್ರೋಗ್ರಾಮ್ ನ ಉದ್ದೇಶ ಆಗಿದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾವು ಪ್ರತಿ ವರ್ಷ ವಿಮೆನ್ಸ್ ಡೇ ಬಂದಾಗ ತುಂಬಾ ಅದ್ದೂರಿಯಾಗಿ ನಮ್ಮ ಮನೇಲಿರೋ ಮಹಿಳೆಯರಿಗೆ ತುಂಬಾ ರೆಸ್ಪೆಕ್ಟ್ ಆಗಿ ಆ ಗಿಫ್ಟ್ ಕೊಟ್ಟೆ, ಈ ಗಿಫ್ಟ್ ಕೊಟ್ಟೆ, ವಾಟ್ಸ್ಆಪ್ ಸ್ಟೇಟಸ್ ಆಗದೆ, ಸ್ಟೋರಿ ಆಗದೆ ಅಂತ ಫೋಟೋಸ್ನೆಲ್ಲ ಹಾಕ್ತೀವಿ. ಬಟ್ ಅದು ಆ ಒಂದ್ ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಅದು ಆಗ್ಬಾರ್ದು ಅನ್ನೋ ನಮ್ಮ ಉದ್ದೇಶ. ವಿಮೆನ್ ಆ ಒಂದ್ ದಿನ ಮಾತ್ರ ಬದುಕಿರಲ್ಲ ಅಥವಾ ಆ ಒಂದ್ ದಿನ ಮಾತ್ರ ನಿಮಗೋಸ್ಕರ ಸೇವೆ ಮಾಡಿರಲ್ಲ, ಇಡೀ ವರ್ಷ ನಿಮಗೋಸ್ಕರ ನಮಗೋಸ್ಕರ ಸೇವೆ ಮಾಡಿರ್ತಾರೆ, ನಮಗ್ ಪ್ರೀತಿ ಕೊಟ್ಟಿರ್ತಾರೆ, ಕೇರ್ ಮಾಡಿರ್ತಾರೆ. ಆ ಎಲ್ಲಾ ದಿನನೂ ಅಷ್ಟೇ ರೆಸ್ಪೆಕ್ಟ್, ಅಷ್ಟೇ ಪ್ರೀತಿ ಆ ಮಹಿಳೆಗೆ ಸಿಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ನೇ ತಗೋಣ, ಸ್ಪೋರ್ಟ್ಸ್ ಅಲ್ಲಿ ಮೆನ್ ಕ್ರಿಕೆಟ್ಗೆ ಸಿಗ್ತಿರೋ ಪಾಪ್ಯುಲಾರಿಟಿ, ಇಂಪಾರ್ಟೆನ್ಸ್, ರೆಸ್ಪೆಕ್ಟ್ ಅಥವಾ ಎಕನಾಮಿಕಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಏನೇ ಎಂಕರೇಜ್ಮೆಂಟ್ ಆಗಿರ್ಬೋದು, ವಿಮೆನ್ಸ್ ಗೆ ಸಿಗ್ತಾ ಇಲ್ಲ. ನಾವು ಯಾವಾಗ್ಲೂ ಯಾರಿಗಾರು ಕೇಳೋದು ಏನಪ್ಪಾ ಅಂದ್ರೆ, ಫೇವರೇಟ್ ಮೆನ್ ಕ್ರಿಕೆಟರ್ ಯಾರು ಅಂತ. ಯಾವತ್ತೂ ನಾವು ನಿಮ್ ಫೇವರೇಟ್ ವಿಮೆನ್ ಕ್ರಿಕೆಟರ್ ಯಾರು ಅಂತ ಕೇಳಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಮೆನ್ಸ್ ಗೆ ಸಿಗೋ ಫೆಸಿಲಿಟಿ, ಅವ್ರ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಗೆ ಸಿಗೋ ಫೆಸಿಲಿಟಿ ವಿಮೆನ್ ಗೆ ಸಿಗ್ತಾ ಇಲ್ಲ. ಇತ್ತೀಚೆಗೆ ಅಷ್ಟೇ ICC ಅವರು ಇತ್ತೀಚೆಗೆ ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ IPL ಟೀಮ್ಸ್ ಆಗ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ನೀವು ಸಾಂಗ್ ಕೇಳ್ತೀರಿ, ನಾವ್ ಅಷ್ಟ್ರಲ್ಲಿ ಇನ್ನೊಂದ್ ಸೆಗ್ಮೆಂಟ್ ತಗೊಂಡ್ ಬರ್ತೀವಿ. ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಎಡಗಣ್ಣು ಹೊಡಿತಾಳೆ, ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಕನ್ನಮಚ್ಚಿ ಕಾಡಿಗೋಳೆ, ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಹೈ ಒಳಗೊಳಗೆ ನಗ್ತಾಳೆ, ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಲಿಂಗ ಸಂಘ ದಾಚಿದೋಳೆ, ಚಿಕ್ಕ ಪುಕ್ಕ ರೈಲು ಬಂಡಿ ನೀನು ಹಿಂದೆ ಹಿಂದೆ ಬಂದಿ ನೀನು ಹಾರೋ ತುಂಬಿ ಹೋಗು ಇನ್ನು ಬೇರೆ ಹೂವ ಹೀರೋ, ಪಟಾಕಿ ಬತ್ತಿ ಹಚ್ಚೋಕೆ ಕಡ್ಡಿ ಹೀರೋ ಹೀರೋ ಹೇಳೋ ಶಿಷ್ಯ ಹೇಳಿದ್ರು ಅಸ್ಲಿ ಆಟ ಇವಾಗ ಶುರು. ಗುರಿಗಿಟ್ಟರೆ ಬೇಟೆಗಾರನು ಬಿಡೋ ಮಾತೇ ಇಲ್ಲ ಯಾರನು, ಗೊತ್ತು ಗುರಿಯೇ ಇರದ ಫಕೀರನು ನಿನ್ನ ಬಿಟ್ಟು ನೋಡಿಲ್ಲ ಯಾರನು, ಬಿಡ ಇಂದು ಚಿಕ್ಕಿ ಇಟ್ಟಾಯ್ತು ಹೊಡಿ ನಿನ್ನ ರೋಡ ಸೇರ ತಿರುವಿ ನೀ ತೋರು ನಿನ್ನ ಜೋರು ಜೋರು ಹೀರೋ ಹೀರೋ ಒಂದೇ ಮಾಡೋದ್ ಹೇಳಿ ಗುರು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಈಗ ನಾವು ನಮ್ಮ ಸೆಕೆಂಡ್ ಸೆಗ್ಮೆಂಟ್ ಗೆ ಹೋಗೋಣ. ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಯಾರಿಗ್ ತಾನೇ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ? ಯಾವ್ದೇ ಒಂದ್ ಸ್ಪೋರ್ಟ್ಸ್ ಆಗಿರ್ಬೋದು, ಮನೇಲಿ ಆಡೋ ಚೆಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಸ್ಟೇಡಿಯಂ ಅಲ್ಲಿ ಆಡೋ ಕ್ರಿಕೆಟ್. ಸೊ ಸ್ಪೋರ್ಟ್ಸ್ ಅನ್ನೋದು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತೆ ಅಟ್ ದ ಸೇಮ್ ಟೈಮ್ ತುಂಬಾ ಕಮ್ಮಿ ಎನ್ಕರೇಜ್ಮೆಂಟ್ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ ಎಲ್ಲರೂ ನಂಬಿರೋದು ಏನು ಅಂದ್ರೆ ಎಜುಕೇಶನ್ ಅಲ್ಲಿ ಮಾತ್ರ ನಾವು ದುಡಿಬಹುದು ಅಥವಾ ಮನೆ ನಡೆಸಬಹುದು ಫ್ಯೂಚರ್ ಕಟ್ಕೊಬಹುದು ಅನ್ನೋದು ಒಂದ್ ಮೈಂಡ್ ಸೆಟ್ ಇದೆ. ಬಟ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಕ್ಕೆ ಸ್ಪೋರ್ಟ್ಸ್ ಕೂಡ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಯಾವ್ದೇ ಸ್ಪೋರ್ಟ್ಸ್ ಆಗಿರ್ಬೋದು, ನಮ್ ನ್ಯಾಷನಲ್ ಗೇಮ್ ಹಾಕಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಇತ್ತೀಚೆಗೆ ತುಂಬಾ ಡೆವಲಪ್ ಆಗ್ತಿದೆ. IPL ಮೂಲಕ ಕ್ರಿಕೆಟ್ ಪ್ಲೇಯರ್ಸ್ ಆಗ್ಲಿ ಅಥವಾ ಯಂಗ್ ಯೂತ್ ಟ್ಯಾಲೆಂಟ್ಸ್ ದೊಡ್ಡ ಲೆವೆಲ್ ಗೆ ಹೋಗ್ತಾ ಇದಾರೆ. ಆಮೇಲೆ ಪ್ರೋ ಕಬಡ್ಡಿ ಲೀಗ್ ಅಂತ ಕೂಡ ಬರ್ತಿದೆ, ಫುಟ್ಬಾಲ್ ಅಂತ ಕೂಡ ಬರ್ತಿದೆ. ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂದ್ರೆ ಥಂಬ್ ರೆಸ್ಲಿಂಗ್ ಕೂಡ ಬರ್ತಿದೆ, ಪಾಮ್ ರೆಸ್ಲಿಂಗ್ ಕೂಡ ಬರ್ತಿದೆ. ಎಲ್ಲಾ ತರ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡೆವಲಪ್ ಆಗ್ತಿದೆ. ಅದೇ ಟೈಮಲ್ಲಿ ಬೇಜಾರ್ ಪಡೋ ಸಂಗತಿ ಏನಂದ್ರೆ ಹೈ ಸ್ಟೇಟಸ್ ಅಲ್ಲಿರೋರು ಇನ್ಫ್ಲೂಯೆನ್ಸ್ ಇರೋರು ಮಾತ್ರ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂತಿದ್ದಾರೆ, ಮೇಲ್ ಬರ್ತಿದ್ದಾರೆ, ಹೆಸರು ತಗೊಂತಿದ್ದಾರೆ. ಗ್ರಾಮೀಣ ಪ್ರತಿಭೆ ಅಂತ ನಾವ್ ಏನ್ ಹೇಳ್ತೀವಲ್ಲ, ಎಷ್ಟೊಂದ್ ಗ್ರಾಮೀಣ ಪ್ರತಿಭೆಗಳು ಅವರಲ್ಲಿ ಟ್ಯಾಲೆಂಟ್ ಇದ್ರು, ಆಸಕ್ತಿ ಇದ್ರು, ಇಷ್ಟ ಇದ್ರು ಮೇಲ್ ಬರಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಮನೆಯಲ್ಲಿ ಕೊಡ್ತಿರೋ ಕಮ್ಮಿ ಸಪೋರ್ಟ್ ಆಗಿರ್ಬೋದು ಅಥವಾ ನಮ್ ಗೌರ್ಮೆಂಟ್ ಇಂದ ಅವ್ರಿಗೆ ಕೊಡ್ತಿರೋ ಕಮ್ಮಿ ಎನ್ಕರೇಜ್ಮೆಂಟ್ ಆಗಿರ್ಬೋದು. ಅಂತವ್ರನ್ನ ಗುರುತಿಸಿ ಗೌರ್ಮೆಂಟ್ ಏನಾರು ಅವರಿಗೆ ಫೆಸಿಲಿಟೀಸ್ ಕೊಡ್ತಾ, ಎಕನಾಮಿಕಲ್ ಆಗಿ ಸಪೋರ್ಟ್ ಮಾಡ್ತಾ, ಸ್ಕಾಲರ್ಶಿಪ್ ಕೊಡ್ತಾ ಅವ್ರನ್ನ ಮೇಲ್ ಬೆಳೆಸಿದ್ರೆ ಇನ್ನು ಎಷ್ಟೋ ಮರೆಯಾಗಿರೋ ಟ್ಯಾಲೆಂಟ್ಸ್ ನಮ್ಮ ಇಂಡಿಯಾ ಹೆಸರನ್ನ ಎತ್ತರಕ್ಕೆ ತಗೊಂಡೋದ್ರಲ್ಲಿ ಡೌಟೇ ಇಲ್ಲ. ಲಾಸ್ಟ್ ಇಯರ್ ನಡೆದ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಇಂಡಿಯಾದ ಪ್ರತಿಭೆ ನೀರಜ್ ಚೋಪ್ರಾ ಅವರು ಮೊದಲನೇ ಬಾರಿಗೆ ಜಾವೆಲಿನ್ ಥ್ರೋ ಅಲ್ಲಿ ಗೋಲ್ಡ್ ಮೆಡಲ್ ನ ಪಡೀತಾರೆ. ಅವರು ಅವತ್ತು ಗೋಲ್ಡ್ ಮೆಡಲ್ ಪಡೆದಿದ್ರಿಂದ ಎಷ್ಟೋ ಜಾವೆಲಿನ್ ಥ್ರೋ ಸ್ಪೋರ್ಟ್ಸ್ ಪರ್ಸನ್ ಗೆ, ಸ್ಪೋರ್ಟ್ಸ್ ಮೆನ್ ಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ಒಂದ್ ನಂಬಿಕೆ ಸಿಗುತ್ತೆ, ಇದರಿಂದ ನಾವು ಹೆಸರು ಮಾಡಬಹುದು, ನಮ್ಮ ಹೆಸರು ಬೆಳೆಯುತ್ತೆ ಅನ್ನೋ ನಂಬಿಕೆ ಕೂಡ ಹುಟ್ಟುತ್ತೆ. ಆಮೇಲೆ ಎಷ್ಟೋ ಸ್ಪಾನ್ಸರ್ಸ್, ಎಷ್ಟೋ ಪ್ರೈವೇಟ್ ಕಂಪನೀಸ್ ಸ್ಪಾನ್ಸರ್ಶಿಪ್ ಮಾಡಿದೆ. ಅಷ್ಟೇ ಅವರಿಗಷ್ಟೇ ಅಲ್ಲ, ಮೆಡಲ್ಸ್ ಯಾರು ಅಚೀವ್ ಮಾಡಿದ್ರು ಅವರಿಗೆಲ್ಲ ಈ ತರ ಪ್ರೈವೇಟ್ ಕಂಪನೀಸ್ ಎನ್ಕರೇಜ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ, ನಾವು ಮುಂದೆ ಹೋಗ್ಬೋದು, ಧೈರ್ಯ ತೋರಿಸ್ಬೋದು ಅನ್ನೋ ನಂಬಿಕೆ ಹುಟ್ಟುತ್ತೆ. ಏನ್ ಚಂದವೋ, ಏನ್ ಚಂದವೋ, ಏನ್ ಚಂದವೋ ಪಾರ್ಥನದ ದನಿಯಲ್ಲಿ ನಿನ್ನ ಆ ನೋಟದಲ್ಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ, ಏನ್ ಚಂದವೋ, ಏನ್ ಚಂದವೋ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ, ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ. ಕಥೆಯೋ ಇನವ್ಯಥೆಯೋ ಕಾರ್ಮಿಕದ ಸಂಗತಿಯೋ, ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ, ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ, ಏನ್ ಚಂದವೋ, ಏನ್ ಚಂದವೋ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ, ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ. ಕಥೆಯೋ ನಿನವ್ಯಥೆಯೋ ಕಾರ್ಮಿಕದ ಸಂಗತಿಯೋ, ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ, ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ, ಏನ್ ಚಂದವೋ, ಏನ್ ಚಂದವೋ ನಮ್ ಗವರ್ಮೆಂಟ್ ಕೂಡ ಸ್ಪೋರ್ಟ್ಸ್ ನ ಎನ್ಕರೇಜ್ ಮಾಡ್ಬೇಕು ಅಂತ ಎಲ್ಲಾ ಸಿಟೀಸ್ ಅಲ್ಲೂ ಸ್ಪೋರ್ಟ್ಸ್ ಹಾಸ್ಟೆಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಟ್ರೈನರ್ ನ ಅಪಾಯಿಂಟ್ ಮಾಡ್ತಿದ್ದಾರೆ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ, ಫೆಸಿಲಿಟೀಸ್ ಏನೋ ಕೊಡ್ತಾ ಇದಾರೆ, ಬಟ್ ಆ ಫೆಸಿಲಿಟಿ ಕರೆಕ್ಟ್ ಆಗಿ ಫಾಲೋ ಆಗ್ತಿದೆನಾ, ಅದರಲ್ಲಿ ಎಲ್ಲಾ ಫೆಸಿಲಿಟಿನೂ ಟೈಮ್ ಟೈಮ್ಗೆ ಸರಿಯಾಗಿ ಬರ್ತಿದೆನಾ, ಅದು ಯೂಸ್ಫುಲ್ ಆಗ್ತಿದೆನಾ, ಯಾರು ಯೂಸ್ ಮಾಡ್ಕೊಬೇಕೋ ಅವ್ರಿಗೆ ಯೂಸ್ ಆಗ್ತಿದೆನಾ, ಅಥವಾ ಅದು ದುರ್ಬಳಕೆ ಆಗ್ತಿದೆನಾ ಅನ್ನೋ ಒಂದು ಯೋಚನೆ ನಮಗೆ ಬರಬೇಕು. ಗವರ್ಮೆಂಟ್ ಕೂಡ ಅದನ್ನ ಫಾಲೋ ಅಪ್ ಮಾಡಬೇಕು. ಗವರ್ಮೆಂಟ್ ಇಂದ ಬಂದಿರೋ ಇನ್ನೊಂದು ಪ್ರೋಗ್ರಾಮ್ ಅಂದ್ರೆ ಖೇಲೋ ಇಂಡಿಯಾ. ಇದು ಒಂದು ಯೂನಿವರ್ಸಿಟಿ ಲೆವೆಲ್ ಸ್ಪೋರ್ಟ್ಸ್ ಆಗಿದ್ದು ಎಲ್ಲಾ ಸ್ಪೋರ್ಟ್ಸ್ಗೂ ಎಲ್ಲಾ ಗೇಮ್ಸ್ಗೂ ಎನ್ಕರೇಜ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಇದೇ ಖೇಲೋ ಇಂಡಿಯಾ ಅಡಿಯಲ್ಲಿ ನಮ್ ಶಿವಮೊಗ್ಗದಲ್ಲಿ ಕೂಡ ಒಂದು ಹೊಸ ಸ್ಟೇಡಿಯಂ ಬರ್ತಾ ಇದೆ. ಇದರಿಂದ ಎಷ್ಟೋ ಸ್ಪೋರ್ಟ್ಸ್ ಪರ್ಸನ್ಸ್ ಎಂಕರೇಜ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಇನ್ನೂ ಜಾಸ್ತಿ ಸಪೋರ್ಟಿವ್ ನ ಕಾಯ್ಬೋದಾಗಿದೆ, ಜಾಸ್ತಿ ಮೋಟಿವೇಟ್ ಆಗೋ ಸಾಧ್ಯತೆಗಳು ಇದೆ. ಮೊನ್ನೆ ನಡೆದ ಕಾಮನ್ವೆಲ್ತ್ ಅಲ್ಲಿ ಮೀರಾಬಾಯಿ ಚಾನು ಅವರು 58 ಕ್ಯಾಟಗರಿಯಲ್ಲಿ 201 kg ಎತ್ತಿ ಗೋಲ್ಡ್ ಮೆಡಲ್ ನ ಪಡೆದಿರ್ತಾರೆ. ಹಾಗೆ ಭವಿನಾ ಪಾಟೀಲ್ ಅವರು ಪ್ಯಾರಾ ಟೇಬಲ್ ಟೆನಿಸ್ ಅಲ್ಲಿ ಗೋಲ್ಡ್ ಮೆಡಲ್ ನ ಪಡೆದಿರ್ತಾರೆ. ಹಾಗೆ ಪ್ರಿಯಾಂಕಾ ಗೋಸ್ವಾಮಿ ಅವರು 10 km ರೇಸ್ ವಾಕ್ ಅಲ್ಲಿ ಸಿಲ್ವರ್ ಮೆಡಲ್ ಪಡೆದು ಫಸ್ಟ್ ಎವರ್ ಇಂಡಿಯನ್ ಟು ವಿನ್ ಮೆಡಲ್ ಇನ್ ದಟ್ ಕ್ಯಾಟಗರಿ ಅನ್ನೋ ಹೆಸರನ್ನ ಪಡೆದಿದ್ದಾರೆ. ಇದೇ ತರ ಸುಮಾರು ಜನ ಕಾಮನ್ವೆಲ್ತ್ ಅಲ್ಲಿ ಮೆಡಲ್ ಪಡೆದು ಟೋಟಲ್ ಆಫ್ 61 ಮೆಡಲ್ ಇಂಡಿಯಾಗೆ ಬಂದಿದೆ, ಮತ್ತೆ ಇಂಡಿಯಾ 4th ಪ್ಲೇಸ್ ಅಲ್ಲಿ ಎಂಡ್ ಮಾಡಿದೆ. ಇದೇ ರೀತಿ ನಮ್ಮ ಇಂಡಿಯಾ ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ ಈ ಎನ್ಕರೇಜ್ಮೆಂಟ್ ಇನ್ನೂ ಜಾಸ್ತಿ ಆಗ್ಬೇಕು, ನಮ್ಮಲ್ಲಿರೋ ಫೆಸಿಲಿಟೀಸ್ ಇನ್ನೂ ದುಪ್ಪಟ್ಟು ಆಗ್ಬೇಕು, ಮತ್ತೆ ಸ್ಪೋರ್ಟ್ಸ್ ಪರ್ಸನ್ ಗೆ ಸಿಗ್ಬೇಕಾಗಿರೋ ಎನ್ಕರೇಜ್ಮೆಂಟ್ ಜಾಸ್ತಿ ಆಗ್ಬೇಕು. ಬೇಡುತ್ತ ನಿಂದೆವು ಆರಾಧಿಸುತ್ತ